ಆಕಾಶವಾಣಿ ಮಂಗಳೂರು, ಸಮಯ 6:50 ಹಾಗೂ 38 ಸೆಕೆಂಡುಗಳು. ಕಿಸಾನ್ ವಾಣಿ. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ ಮತ್ತು ಮೂಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿಕ್, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 0824-227-6633. ಮೊಬೈಲ್ 9343-44-2488. ಅರಣ್ಯ ಇಲಾಖೆಯ ವಿವಿಧ ಸಸ್ಯ ಕ್ಷೇತ್ರಗಳಲ್ಲಿ ಬಿಲ್ವಪತ್ರೆ, ಜಂಬುನೇರಳೆ, ಅಗರ್ವೋಟ್, ಮಹಾಗನಿ, ಸಾಗುವಾನಿ, ರಕ್ತಚಂದನ, ರಾಮ್ಪತ್ರೆ, ಬೀಟೆ, ದಾಲ್ಚಿನಿ ಮೊದಲಾದ ಉತ್ತಮ ಗುಣಮಟ್ಟದ ಆಯ್ದ ಅರಣ್ಯ ಗಿಡಗಳು ವಿತರಣೆಗೆ ಲಭ್ಯವಿದೆ. ಆಸಕ್ತರು ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು ಪುತ್ತೂರು ವಲಯ 9483-242693, ಉಪ್ಪಿನಂಗಡಿ 9844-635154, ಸುಬ್ರಹ್ಮಣ್ಯ 9482-633483, ಪಂಜಾ 9449-904485, ಸುಳ್ಯ 9483-456738, ಮಂಗಳೂರು 9448-06-0880, ಬಂಟ್ವಾಳ 9449-179-714. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 ರಿಂದ 12 ಗಂಟೆ. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802-5521-5253. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿಯಲ್ಲಿ ಮೊದಲು ಜೇನು ಮತ್ತು ಅಣಬೆ ಕೃಷಿ ಈ ವಿಚಾರವಾಗಿ ಬ್ರಹ್ಮಾವರದ ಸುರೇಶ್ ಕರ್ಕೇರ ಅವರೊಂದಿಗೆ ಸಂದರ್ಶನ. ಸುರೇಶ್ ಕರ್ಕೇರ ಅವರೇ ನಮಸ್ಕಾರ. ನಮಸ್ಕಾರ. ಜೇನು ಕೃಷಿಯಲ್ಲಿ ಎಷ್ಟು ವರ್ಷದ ಅನುಭವ ನಿಮ್ದು? 21 ವರ್ಷದಿಂದ ಅನುಭವ. ಜೇನು ಕೃಷಿ ಮಾಡ್ಕೊಂಡು ಬಂದಿದ್ದೀರಿ. ಜೇನು ಕೃಷಿಗೆ ಪೂರಕವಾದಂತಹ ಒಂದು ಪರಿಸರ ವಾತಾವರಣ ಎಲ್ಲ ಹೇಗಿದ್ರೆ ಒಳ್ಳೇದು ಅಂತ ಹೇಳ್ತೀರಿ ನೀವು? ನಿತ್ಯ ಹರಿದ್ವರ್ಣ ಕಾಡಿದ್ರೆ ಭಾಳ ಒಳ್ಳೆಯದು. ಆದಷ್ಟು ಈ ಕಾಡುಗಳಿದ್ರೆ ಒಳ್ಳೇದಾಗ್ತದೆ ಅಂತ ಹೇಳಿ. ಯಾಕಂದರೆ ಅದಕ್ಕೆ ಹೂ, ಪರಾಗ ಮತ್ತು ಮಕರಂದ ಸಿಗಬೇಕಾದ್ರೆ ನಮಗೆ ಅದು ಗಿಡಗಳು ತುಂಬ ವರ್ಷ ಇಡೀ ಹೂ ಬಿಡುವಂಥದ್ದು ಅಂಥದ್ದಿದ್ದರೆ ಆ ಪರಿಸರ ಸೂಕ್ತ. ಈಗ ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ಕಳೆದ ಒಂದು 2-3 ದಶಕಗಳಲ್ಲಿ ಹೋಲಿಸಿ ನೋಡಿದರೆ ಪರಿಸರದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಹೌದು ಹೌದು. ಯಾಕಂದರೆ ಈಗ ಕೆಲವೊಂದು ಹೂಗಳು ಬಿಡುವಂಥ ಸಮಯ ಈಗ ತುಂಬ ವ್ಯತ್ಯಾಸ ಆಗಿದೆ. ಈ ವರ್ಷ ನೋಡಿ, ನಮ್ಮ ಕುಂಟ್ನೇರಳೆ ಆ್ಯಕ್ಚುಲಿ ಏಪ್ರಿಲ್ ಮೇಲೆ ಬಿಡುವಂಥ ಹೂ ಈಗಲೇ ಬಿಟ್ಟಾಗಿದೆ, ಮಾರ್ಚಲ್ಲೇ ಬಿಟ್ಟಾಗಿದೆ. ಇದಕ್ಕೇನು ಕಾರಣ? ಅದೇ ಪ್ರಕೃತಿಯ ಏರುಪೇರು. ಅಂದರೆ ಬಹುಶಃ ಮಳೆ ಹೆಚ್ಚಾಗಿದ್ದು, ಮಧ್ಯೆ ಮಧ್ಯೆ ಮಳೆ ಬಂದದ್ದು, ಅಕಾಲಿಕ ಮಳೆ ಬಂದದ್ದು, ನಂತರ ಈ ಬಿಸಿ ಹೆಚ್ಚಾಗಿರೋದು. ಈಗ ರಾತ್ರಿ ಚಳಿ ಇದೆ, ಮತ್ತು ಹಗಲಿಗೆ ನೋಡಿ ಈಗ ವಿಪರೀತ ಬಿಸಿ ಇದೆ. ಈಗಲೇ ಬಿಸಿ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ 9-10 ಗಂಟೆಗೆ ಬಿಸಿ ವಿಪರೀತ, 11 ಗಂಟೆಗೆ ಹೊರಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಆ ನಮೂನಿ ಪರಿಸ್ಥಿತಿ ಆಗಿದೆ. ಈಗ ಬಿಸಿಲು ಹೆಚ್ಚಾಗಿ, ಬಿಸಿ ಹೆಚ್ಚಾಗಿ, ವಾತಾವರಣದ ಏರುಪೇರಿಂದ ಈಗ ಹೂಗಳು ಅನ್ಮ್ಯಾಚುರಲ್ಡ್, ಅಂದರೆ ಬೇಗ ಹೂ ಬಿಡ್ಲಿಕ್ಕೆ ಶುರು ಆಗಿದೆ. ಫಲ ಕೂಡ ಬೇಗ ಬೇಗ ಬರ್ತದೆ, ಕೆಲವು ಫಲ ಕರಟಿ ಹೋಗ್ತದೆ. ಈ ಬಿಸಿ ಹೆಚ್ಚಾಗಿದ್ದರಿಂದ ಇದು ವಾತಾವರಣ ಏರುಪೇರಾಗಿದೆ. ಈ ಏರುಪೇರಾಗಿರುವಂಥ ಒಂದು ವಾತಾವರಣ ಜೇನು ಇಳುವರಿಯ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ? ಜೇನು ಬರ್ತಾ ಇಲ್ಲ ಕೆಲವು ಕಡೆ, ಹೆಚ್ಚಿನ ಕೆಲವು ಕಡೆ ಇಳುವರಿ ಬರ್ತಾ ಇಲ್ಲ, ಜೇನೇ ಬರ್ತಾ ಇಲ್ಲ ಕೆಲವು. ಈಗ ಜೇನು ಅಕಾಲಿಕ ಪಾಲಾಗಲಿಕ್ಕೆ ಶುರು ಆಗಿದೆ. ಇಷ್ಟು ವರ್ಷ ಈ ಸಮಸ್ಯೆ ಇರಲಿಲ್ಲ, ಈ ವರ್ಷ ತುಂಬ ಅಕಾಲಿಕ ಪಾಲಾಗಲಿಕ್ಕೆ ಶುರು ಮಾಡಿದೆ. ರಾಣಿ ಹೊಸದಾಗಿ ಬರ್ತಾ ಇದೆ, ಮೇಟಾಗೋದಿಲ್ಲ, ಅರ್ಧ ಪಾಲಾಗಿ ಕೆಲವು ರಾಣಿ ಪರಾರಿ ಆಗಲಿಕ್ಕೆ, ಅದು ಕುಟುಂಬ ವೀಕ್ ಆಗ್ತಾ ಇದೆ. ಈಗ ಹಾಳಾಗಿ ಹೋಗ್ತಾ ಇದೆ ಜೇನು ಕೃಷಿ. ಈ ವರ್ಷ ತುಂಬ ಹಾಳಾಗಿ ಹೋಗ್ತಾ ಇದೆ. ಹೆಚ್ಚಿನ ಕಡೆ ಈಗ ನೋಡ್ತಾ ಇದ್ದೇನೆ ನಾನು, ಹೆಚ್ಚಿನ ಕಡೆ ಸರ್ವಿಸ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ಎಲ್ಲ ಕಡೆ ನೋಡ್ತಾ ಇದ್ದೇನೆ. ಹೆಚ್ಚಿನ ಕಡೆ ಪ್ರತಿ 6 ದಿವಸಕ್ಕೊಮ್ಮೆ ಚೆಕ್ ಮಾಡದೇ ಇದ್ದರೆ ನಿಮ್ಮ ಕುಟುಂಬ ಪರಾರಿ. ಯಾಕಂದರೆ ಅಕಾಲಿಕ ಅದು ಈಗ ಮನುಷ್ಯ ಕೂಡ ಹಾಗೆ ನೋಡಿ, 10-12-13 ವರ್ಷಕ್ಕೆಲ್ಲ ಹುಡುಗಿಯರು ಮ್ಯಾಚುರ್ಡ್ ಆಗ್ತಾ ಇದ್ದಾರೆ. ಅದೇ ರೀತಿ ಇದು ಕೂಡ ನಮ್ಮ ರಾಣಿ ಕೂಡ ಬೇಗ 8-9 ದಿವಸಕ್ಕೆಲ್ಲ ರಾಣಿ ಕಣ ಮಾಡಿಕೊಂಡು ಹೊರಗಡೆ ಓಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಜೇನು ಕೃಷಿಗೆ ಪೂರಕವಾದಂತಹ ಒಂದು ಈಗ ಪರಾಗ ಆಗ್ಬೋದು, ಪುಷ್ಪರಸರ ಆಗ್ಬೋದು, ಯಥೇಚ್ಛವಾಗಿ ಸಿಗುವಂತಹ ಮರಗಿಡಗಳು ಯಾವ್ಯಾವು? ಸಾಧಾರಣ ಈಗ ನಮಗೆ ಅಂದರೆ ಕುಂಟ್ನೇರಳೆ, ಈ ಟೈಮ್ನಲ್ಲಿ ಕುಂಟ್ನೇರಳೆ, ಅಂಟುವಾಳ, ಆನಂತರ ನಮ್ಮ ಅಡಿಕೆ ತೆಂಗು, ಅದು ಪರಾಗ ತೆಂಗಲ್ಲಿದೆ. ಅಡಿಕೆಯಲ್ಲಿ ಪೋಲನ್ ಮತ್ತು ನೆಕ್ಟರ್ ಎರಡೂ ಇದೆ, ಮಕರಂದ ಮತ್ತು ನಿಮ್ಮ ಮಧು ಕೂಡ ಎರಡೂ ಇದೆ. ಅದು ಆದಷ್ಟು ಅಂಥದ್ದನ್ನು ತೋಟ ಅಥವಾ ಬೆಳೆಸ್ಕೊಂಡ್ರೆ ಭಾಳ ಒಳ್ಳೆಯದಾಗ್ತದೆ. ಇಲ್ಲಿ ಸುತ್ತಮುತ್ತ ರಬ್ಬರ್ ಮರ ಇದೆಯಾ? ಆ ರಬ್ಬರ್ ಮರ ಇಲ್ಲಿ ಸದ್ಯಕ್ಕೆ ಇಲ್ಲಿಲ್ಲ, ಆ ಕಡೆನೇ ನಿಮ್ಮ ಕಾರ್ಕಳದ ಆ ಕಡೆ ಇದೆ, ಕಾರ್ಕಳ ಬಜಗೋಳಿ ಆ ಸೈಡ್ ಇದೆ, ಇಲ್ಲೆಲ್ಲೂ ಇಲ್ಲ. ಮತ್ತು ಈ ಕಡೆ ಅಮಾಸೆ ಬೇಲಿ ಕುಂದಾಪುರ ಆ ಕಡೆಯಿಂದ ಅಮಾಸೆ ಬೇಲಿ ಆ ಸೈಡೆಲ್ಲ ಇದೆ, ರಬ್ಬರ್ ಮರ ಇಲ್ಲೆಲ್ಲೂ ಇಲ್ಲ. ರಬ್ಬರ್ ಕೂಡ ಹೌದು, ಆದರೆ ರಬ್ಬರ್ ಹನಿ ಅಲ್ಲ, ಆ್ಯಕ್ಚುಲಿ ಇದು ಹನಿ ಡ್ಯೂ. ಆದರೂ ನಾವೀಗ ಅದನ್ನು ಸೊಸೈಟಿ ಕೊಟ್ಟು ಈಗ ಅದನ್ನು ಹನಿ ಅಂತಲೇ ಅದನ್ನು ಕೊಡ್ತಾ ಇದ್ದೇವೆ. ಅದು ಏನು ಮಾಡಲಿಕ್ಕಿಲ್ಲ, ಅನಿವಾರ್ಯತೆ, ಅದು ಹನಿ ಡ್ಯೂ, ಆ್ಯಕ್ಚುಲಿ ಹನಿ ಅಲ್ಲ. ಈಗ ಒಳ್ಳೆಯ ಆರೋಗ್ಯವಂತ ಅಥವಾ ಒಂದು ಗುಣಮಟ್ಟದ ಜೇನು ಅಂದರೆ ಹೇಗಿರಬೇಕು, ಅದರ ಒಂದು ಗುಣಲಕ್ಷಣ ಹೇಗಿರಬೇಕು? ಅಂದರೆ ಜೇನು ಹೇಗಿರಬೇಕು ಅಂತಂದರೆ, ತಿಂದಾಗ ಒಂದು ಸಲ ಮೈ ಚುಮ್ ಅಂತ ಒಂಥರ ಮೈ ಬಿಸಿ ಆಗಬೇಕು, ನಾಲ್ಗೆಗೆ ಮುಟ್ಟಿಸಿದ ಕೂಡಲೇ, ಮೂಗಿನ ಹತ್ರ ಹೋದ ಕೂಡಲೇ ಒಂದು ಸಲ ಇಡೀ ಜೀವ, ಒಂದು ಸಲ ಇಡೀ ದೇಹನ ಕಂಪಿಸುವಂಥ ಒಂದು ಇದಿರಬೇಕು. ಅಂಥ ಜೇನುಗಳು ಒಳ್ಳೆಯದು. ಅಂಥ ಜೇನು ಸಿಗ್ತಾ ಇಲ್ಲ ಈಗ ಮಾರ್ಕೆಟಲ್ಲಿ ಸಿಗುವಂಥ ಜೇನುಗಳು, ನಿಮ್ಗೆ ಗೊತ್ತಿರ್ಬೋದು. ಈಗ ಒಂದು 6 ತಿಂಗಳಿಂದ ಕಲಬೆರಕೆ ಜೇನು, ಎರಡೆರಡು ದೊಡ್ಡ ದೊಡ್ಡ MNC ಕಂಪೆನಿಗಳೆಲ್ಲ ಹೆಚ್ಚಿನ ನಿಮ್ಮ ಡಾಬರ್ ಜಂಡು ಅಂಥದ್ದೆಲ್ಲ ಹೆಸರು ಎಲ್ಲವೂ ಹಾಳಾಗಿ ಹೋಗಿದೆ. ಇದನ್ನು ನಾನೊಂದು 6 ತಿಂಗಳ ಹಿಂದೆ ನಾನು ಒಂದು ಸಲ ನಮ್ಮ KVK ವೆಬಿನಾರ್ನಲ್ಲಿ ಓಪನಲ್ಲಿ ಹೇಳಿದೆ, ನಾನು ಜೇನು ಯಾವುದು ಅಂಥದ್ದು ಒಳ್ಳೆಯದಲ್ಲ. ನನ್ನ ಮನೆಗೆ ಬಂದರೆ ಎನಿ ಟೈಮ್ 5-8 ಥರದ ಜೇನನ್ನ ಪ್ರಾತ್ಯಕ್ಷ ರುಚಿ ತೋರಿಸ್ಲಿಕ್ಕೆ 5-8 ಥರದ ಬಗೆ ಜೇನಿದೆ ನನ್ನ ಹತ್ರ. ಮತ್ತಿ, ಕುಂಟಾಲ, ಆನಂತರ ಫಾರೆಸ್ಟ್ ಹನಿ ಅಂಥದ್ದು, ಬೇರೆ 8 ಥರದ ಜೇನು ನಾನು ಕುತುಳಿಸಿ ಬೇವು ಇಂಥದ್ದು. ಲಭ್ಯತೆ ಮಾತ್ರ ಸ್ವಲ್ಪ ಕಡಿಮೆ ಇದೆ ಈಗ ಸದ್ಯಕ್ಕೆ, ಲಭ್ಯತೆ ಇದ್ದಾಗ ಕೊಡ್ತೇನೆ. ಇನ್ನೊಂದು 1 ತಿಂಗಳು ಹೋದರೆ ನಿಮಗೆ ಕುಂಟ್ನೇರಳೆ ಸಿಗ್ತದೆ. ಅಂದರೆ ಈಗ ಜೇನನ್ನು ನೋಡೋದು ಯಾವ ಮೂಲದಿಂದ ಬಂದಿದ್ದು ಅಂತ ಗೊತ್ತಾಗ್ಬೋದಾ? ಹಾಂ, ಜೇನು ಯಾವ ಹೂವಿನಿಂದ ಬಂದಿದೆ ಅಂಥೇಳಿ ಅದನ್ನ ನೋಡಲಿಕ್ಕೆ ನೋಡಿ, ಪರಿಮಳ ಆ ಶಕ್ತಿ ಬರಬೇಕಂತಂದರೆ, ಈಗ ನಾವು ಚಿಕ್ಕಂದಿರುವಾಗ ಉಪ್ಪು ಖಾರ ನಮ್ಮ ತಾಯಿಗಳು ಹೇಗೆ ಹೇಳ್ತಾರೆ, ಉಪ್ಪು ಇದೆ, ಇದು ಖಾರ ಇದೆ, ಇದು ಸಿಹಿ ಇದೆ, ಇದು ಹಾಲು, ಇದು ಚಾ, ಇದು ನೀರು ಅಂತೇಳಿ ಹೇಗೆ ನಮ್ಮ ನಾಲಿಗೆಗೆ ರುಚಿ ತಾಕ್ಷಿ ಅದನ್ನು ಮೆಮೊರಿ ಅಂದರೆ ತಲೆಗೆ ಅದನ್ನು ಹೇಗೆ ಅದನ್ನು ಮೆಮೊರಿಗೆ ಇಡ್ತೇವೆ ನಾವು, ಇಟ್ಟುಗಳಿಗೆ ಗೊತ್ತಾಗ್ತದೆ. ನಾಲಿಗೆ ತಾಕ್ಷಿದ ಕೂಡ ಉಪ್ಪು, ಕಣ್ಣು ಮುಚ್ಚಿ ಕೂಡ ನಾಲಿಗೆ ಇಟ್ಟಿದ್ದು ಉಪ್ಪು, ಇದು ಸಿಹಿ, ಇದು ಖಾರ ಅಂತ ಹೇಗೆ ಹೇಳ್ತೇವೆ. ಅದೇ ರೀತಿ ಜೇನನ್ನು ನಾವು ಅದನ್ನು ತಿಂದು ಇದು ಇಂಥದ್ದೇ ಇದು ಇಂಥದ್ದೇ ಅಂತೇಳಿ ಗುರುತಿಡ್ಲಿದ್ದು, ಆ ಗುರುತಿಸುವ ಶಕ್ತಿ ಆ ನಾಲಿಗೆಗೆ ಬರ್ತದೆ. ಇಬ್ಬರು ಈಗ ಗೌರ್ಮೆಂಟ್ ಹೇಳ್ತದಲ್ಲ, ಈ ಟೆಸ್ಟ್ ಇದೆ, ಆ ಟೆಸ್ಟ್ ಇದೆ, ಅವು ಯಾವ ಟೆಸ್ಟು ಸರಿಯಲ್ಲ. ಬೆಸ್ಟ್ ಟೆಸ್ಟ್ ಅಂದರೆ ನಿಮ್ಮ ನಾಲಿಗೆ, ನಿಮ್ಮ ನಾಲಿಗೆ ಮೋಸ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ನಾಲಿಗೆ ಒಂದು ಸಲ ರುಚಿ, ಈಗ ಉಪ್ಪು ಅಂತೇಳಿ ಖಾರ ಕೊಟ್ಟರೆ ನೀವು ಒಪ್ತೀರಾ? ಇಲ್ಲ. ಅದೇ ರೀತಿ ಉಪ್ಪು ಖಾರ ಹೇಗೆ ನಮಗೆ ಗೊತ್ತಾಗ್ತದೆ, ಜೇನು ಕೂಡ ಹಾಗೆ. ಬೆಸ್ಟ್ ಟೆಸ್ಟ್ ನನ್ನ ಲೆಕ್ಕದಲ್ಲಿ ನನಗೆ ಕಲಿಸಿದ ಗುರುಗಳು ಕೂಡ ಹೇಳ್ತಾ ಇದ್ರು, ನಿಮಗೆ ಕಲಿಸಿದಂಥದ್ದು ಹೇಗೆ ನಿಮ್ಮ ನಾಲಿಗೆಗೆ ಮೋಸ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಈಗ ಡಾಬರ್ ಜಂಡು ಕಂಪ್ನಿಯವರೆಲ್ಲ A-mark AG-mark ಎಲ್ಲ ಬಂದಿತ್ತು, ಅದೆಲ್ಲವೂ ಸರ್ಕಾರದ ಉನ್ನತ ಅಧಿಕಾರಿಗಳೆಲ್ಲ ಚೆಕ್ ಮಾಡಿ ಬಿಟ್ಟಿದಂಥ ಜೇನುತುಪ್ಪನೇ ಅದು. ಅದಕ್ಕೆ ಮೋಸ ಮಾಡ್ಬೋದು, ಸರ್ಕಾರಕ್ಕೆ ಮೋಸ ಮಾಡ್ಬೋದು, ನಿಮ್ಮ ಮಷಿನಿಗೆ ಮೋಸ ಮಾಡ್ಬೋದು, ನಿಮ್ಮ ಕಣ್ಣಿಗೆ ಮೋಸ ಮಾಡ್ಬೋದು, ನಿಮ್ಮ ಎದುರಿಗೆ ಮೋಸ ಮಾಡ್ಬೋದು, ನಿಮ್ಮ ನಾಲಿಗೆ ಮೋಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ನಾಲಿಗೆ ಟೆಸ್ಟ್ ಅಂದ್ರೆ ಬೆಸ್ಟ್ ಟೆಸ್ಟ್ ನಾಲಿಗೆ. ನಾಲಿಗೆ ಒಂದು ಸಲ ರುಚಿ ನೋಡ್ಕೊಂಡ್ರೆ ಅದನ್ನು ನಾಲಿಗೆಗೆ ರುಚಿ ತೋರಿಸಿ ಅದನ್ನು ನೀವು ಒಂದು ಮೆಮೊರಿಯಲ್ಲಿ ಇಟ್ಬಿಟ್ರೆ ಒಂದು ಮೂಲೆಯಲ್ಲಿ, ಅದು ಹೇಳ್ತದೆ ಇದು ತುಪ್ಪ, ಇದು ತುಪ್ಪ ಅಲ್ಲ, ಇದು ಸಕ್ಕರೆ ನೀರು ಅಂತೇಳಿ ಕೂಡಲೇ ಗುರುತಿಸ್ತದೆ. ನಮ್ಮ ನಾಲಿಗೆಯಷ್ಟು ಬೆಸ್ಟ್ ಲ್ಯಾಬ್ ಯಾವುದೂ ಇಲ್ಲ. ಬಹುಶಃ ಜನಸಾಮಾನ್ಯರಿಗೆ ಇದೆಲ್ಲವನ್ನು ಕೂಡ ಗ್ರಹಿಸುವುದಕ್ಕೆ ಸಾಧ್ಯ ಆಗ್ತದೋ, ಇದು ಕಲಬೆರಕೆ ಜೇನು, ಇದು ಶುದ್ಧವಾದಂತಹ ಜೇನು ಅಂತ? ಸ್ವಲ್ಪ ಕಷ್ಟ ಆಗ್ತದೆ ಅದನ್ನು. ಅದೇ ಸತತ ಸಾಧನೆಯಿಂದ ಸಾಧ್ಯ. ಸತತ ಒಂದು 5-6 ವರ್ಷ ಬೇರೆ ಬೇರೆ ಕಡೆ ನೀರು, ಈಗ ನೀರಿನ ರುಚಿ ಪ್ರತಿ 20 ಕಿಲೋಮೀಟರ್ಗೆ ಒಂದು, 10-10 ಕಿಲೋಮೀಟರ್ಗೂ ನೀರಿನ ರುಚಿ ಬೇರೆ ಇದೆ. ಈ ತೆಂಗು ರುಚಿ ಬೇರೆ ಇದೆ, ಪರಿಸರದಲ್ಲಿರುವಂಥ ವಾತಾವರಣ ಬೇರೆ, ಮನುಷ್ಯರು ಕೂಡ ಬೇರೆ. ಅದೇ ರೀತಿ ಕೂಡ ಜೇನುತುಪ್ಪ ಕೂಡ ಬೇರೆ ಬೇರೆ ಬೇರೆ ಇದೆ. ಈ ಪರಿಸರದಲ್ಲಿ ಒಂದು ಜೇನಿದ್ರೆ ನಿಮ್ಮ ಮಂಗಳೂರು ಪರಿಸರದಲ್ಲಿ ಒಂದು ಜೇನಿರ್ತದೆ, ಪುತ್ತೂರು ಪರಿಸರದಲ್ಲಿ ಒಂದು ಜೇನಿರ್ತದೆ, ಕೊಡಗು ಹೋದ ನಂತರ ಜೇನಿದೆ. ಹಾಗೆ ಒಂದು 10-10 ಕಿಲೋಮೀಟರ್ಗೂ ಪ್ರತಿಯೊಂದು ನೀರು, ಗಾಳಿ, ವಾತಾವರಣ, ಪ್ರತಿಯೊಂದು ಮಣ್ಣು ಎಲ್ಲವೂ ವ್ಯತ್ಯಾಸ ಬರ್ತದೆ. ಅದೇ ರೀತಿ ಜೇನುತುಪ್ಪ ಕೂಡ ಹಾಗೆ, ನೀವು ಸತತ ಒಂದು 2-3 ವರ್ಷ ನೀವು ತಿಂದು ಒಂದು 5-6 ಬಗೆ ಅಲ್ಲಲ್ಲಲ್ಲಿ ತಿಂದು ಆ ಮೆಮೊರಿ ಕಳಿಸಿದ್ರೆ, ನೀವು ಆ ಜ್ಞಾಪಕ ಶಕ್ತಿಯಲ್ಲಿ ಇಟ್ಕೊಂಡು ಬಿಟ್ಟರೆ ಅದನ್ನು, ನಾಲಿಗೆಗೆ ಇಟ್ಟು ಕೂಡಲೇ ಗೊತ್ತಾಗ್ತದೆ ಇದು ಜೇನು ಹೌದು ಅಲ್ವೋ. ಸತತ ಒಂದು 3-4 ವರ್ಷ ಸ್ವಲ್ಪ ಕಷ್ಟ ಆಗ್ಬೋದು, ಅದು ಜೇನು ತಿಂದು ಅಭ್ಯಾಸ ಆದರೆ ಸ್ವಲ್ಪ ಕಂಡುಹಿಡಿಬೋದು. ಈಗ ಔಷಧೀಯ ದೃಷ್ಟಿಯಿಂದ ನೋಡಿದರೆ ಯಾವ ಜೇನು ಉತ್ಕೃಷ್ಟ? ಮುಜೆಂಟಿ ಜೇನು ಅಂತ ಹೇಳ್ತೇವೆ, ಮುಜೆಂಟಿ ಜೇನು, ಅದರ ಜೇನು ಮಿಶ್ರಿ ಜೇನು, ಮಿಶ್ರಿ ಜೇನು. ಆ ಜೇನು ಸಣ್ಣ ನಮ್ಮ ಕಣ್ಣಿಗೆ ಕಾಣದಂಥ ನೆಲನೆಲ್ಲಿ ಹೂಗಳು, ಸಾಮಾನ್ಯ ಸಣ್ಣ ಸಣ್ಣ ಹೂಗಳು ನಮ್ಮ ಬರಿಕಣ್ಣಿಗೆ ಕಾಣದೇ ಇರುವಂಥ ಹೂವಿನಲ್ಲಿ ಹೋಗಿ ಮಕರಂದನ ಹೀರ್ಕೊಂಡು ಬಂದು ಅದು ಔಷಧಿ ಗುಣ ಚೆನ್ನಾಗಿರ್ತದೆ. ಅದು ಒಂದು. ಅದು ಬಿಟ್ಟರೆ ಈಗ ನಾವು ತುಡುವೆ ಪೆಟ್ಟಿಗೆಯಲ್ಲಿ ಸಾಕಿದ ಜೇನು, ಈಗ ತುಡುವೆಯಲ್ಲಿ ತರುವಂಥದ್ದು ಅಂಟುವಾಳ ಜೇನು. ಅಂಟುವಾಳ ಜೇನು ಬಿಟ್ಟರೆ ನಿಮ್ಮ ಕುಂಟ್ನೇರಳೆ, ಕುಂಟ್ನೇರಳೆ ಅಥವಾ ನೇರಳೆ, ನೇರಳೆ ಇಂಥದ್ದು ಮುಂತಾದವೆಲ್ಲ ಮತ್ತಿ ಮತ್ತಿ ಜೇನು. ಆ್ಯಕ್ಚುಲಿ ಶುಗರ್ ಇದ್ದವರು ಕೂಡ ತಿನ್ಬೋದು, ಯಾಕಂದರೆ ಅದರಲ್ಲಿ ಮತ್ತಿ ಕಹಿ ಅಂಶ ಇದೆ. ಮತ್ತಿ ಮರದ ಒಂದು ಕ್ವಿನಿಯನ್ ಅಂಶನ ತೆಗೆದು ಈ ಟೈಫಾಯ್ಡ್ ಅಂಥದ್ದು ಜ್ವರಕ್ಕೆಲ್ಲ ಅದರದ್ದೇ ಮದ್ದು ತೆಗೆಯುವಂಥದ್ದು. ಆ ಮರದಿಂದ ಹೂ ಅದು ಎಲ್ಲವೂ ಹೂವು ಕಾಯಿ ಹಣ್ಣು ಬೇರು ತೊಗಟೆ ಅದು ಎಲ್ಲವೂ ಕೂಡ ನಿಮ್ಮ ಔಷಧಿ ಗುಣ ಇರೋದ್ರಿಂದ ಹೂವಿನಿಂದ ಬರುವಂಥ ಮಕರಂದ ಕೂಡ ಅದು ಜೇನು ಕೂಡ ತುಪ್ಪ ಕಹಿ ಕಹಿ ಇರ್ತದೆ, ಜೇನುತುಪ್ಪ ಕಹಿ ಇರೋದ್ರಿಂದ ಅದು ಒಳ್ಳೆಯದು ಅದು ಕೂಡ. ಮತ್ತು ಸೀಗೆ ಬಳ್ಳಿ ಇದ್ದಲ್ಲಿಂತ ಹೂ ಅಲ್ಲೇ ಜೇನುತುಪ್ಪ ತರ್ತದೆ, ಸೀಗೆ ತುಪ್ಪ ಅದು ಕೂಡ ಕಹಿ ಇರ್ತದೆ. ಇದು ನಮ್ಮ ನೇರಳೆ ಜೇನು, ನೇರಳೆ ಜೇನು ಒಂಥರ ಕಹಿ ಒಗರು, ಕಹಿ ಒಗರು ಇದೆ, ಪೂರ್ತಿ ಕಹಿ ಅಲ್ಲ ಪೂರ್ತಿ ಒಗರು ಅಲ್ಲ, ಅದು ಕೂಡ ಈ ಔಷಧಿಯುಕ್ತ ಆಗಿ ಕೆಲಸ ಮಾಡ್ತದೆ. ಈ ಮುಜಂಟಿ ಜೇನಿನ ಬಗ್ಗೆ ಹೇಗೆ, ಇದರ ಬಗ್ಗೆ ಅಂದರೆ ಇದನ್ನು ಕೃಷಿ ಅಥವಾ ಒಂದು ಸಾಕುವಂಥದ್ದು ಹೇಗೆ, ಅದಕ್ಕೆ ಇರುವಂಥ ಒಂದು ಪೆಟ್ಟಿಗೆಗಳೆಲ್ಲ ಹೇಗಿರ್ತವೆ, ಇದರಲ್ಲಿ ಎಷ್ಟರ ಮಟ್ಟಿಗೆ ಸುಧಾರಣೆ ಆಗಿದೆ? ಈಗ ಇತ್ತೀಚೆಗೆ ಕೇರಳ ಸರ್ಕಾರದಿಂದ ಕಂಡುಕೊಂಡು ಸ್ವಲ್ಪ ಸ್ವಲ್ಪ ನಮ್ಮ ಪುತ್ತೂರು ಭಾಗದಲ್ಲೆಲ್ಲ ಕೆಲವರು ಮಾಡ್ತಾ ಇದ್ದಾರೆ, ಆದರೆ ನಮ್ಮ ಈ ಕಡೆ ಇನ್ನು ಬ್ರಹ್ಮಾವರ ಉಡುಪಿ ಈ ಸೈಡ್ ಇನ್ನೂ ಬಂದಿಲ್ಲ. ಆದರೆ ಅದಕ್ಕೆ ಹೆಚ್ಚು ಖರ್ಚು ಮಾಡೋದು ಬೇಡ ನಿಮಗೆ, ಅದಕ್ಕೆ ಖರ್ಚಿಲ್ಲದೆ ಪೆಟ್ಟಿಗೆಗಳನ್ನ ಮಾಡುವಂಥದ್ದು ಬಿದಿರಂಡೆಯಲ್ಲಿ ಮಾಡ್ಬೋದು, PVC ಪೈಪಲ್ಲಿ ಮಾಡ್ಬೋದು, ನಿಮ್ಮ ಈ ಜಂಕ್ಷನ್ ಬಾಕ್ಸಿಗೆ ಪೆಟ್ಟಿಗೆ ಬರ್ತದೆ ಆ ಜಂಕ್ಷನ್ ಬಾಕ್ಸಿನ ಮರದ ಪೆಟ್ಟಿಗೆಯಲ್ಲಿ ಮಾಡ್ಬೋದು, ತೆಂಗಿನ ಗೆರಟೆಯಲ್ಲಿ ಮಾಡ್ಬೋದು, ಮಣ್ಣಿನ ಮಡಿಕೆ ತಂದು ಕೌಚಿ ಹಾಕಿದರೆ ಅದರಲ್ಲಿ ಬಂದು ಕೂತ್ಕೊಳ್ತದೆ. ಈಗ ಅದು ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲದೆ ಎಲ್ಲ ಕಡೆ ಹೆಚ್ಚಿನ ನಮ್ಮ ಪೆಟ್ಟಿಗೆಯಲ್ಲಿ ವರ್ಷದಲ್ಲಿ ಒಂದು 3-4 ಕುಟುಂಬ ಬಂದು ಕೂತ್ಕೊಳ್ತದೆ. ಅದಕ್ಕೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲದೆ ಪರಿಸರದಲ್ಲಿ ಜಾಗ ಇಲ್ಲ. ಮೊದಲೆಲ್ಲ ಮರದ ಪೊಟ್ರೆಗಳೆಲ್ಲ ಇರ್ತಿದ್ವು, ಆನಂತರ ದರೆ ಅಂಥದ್ದೆಲ್ಲ ಕೂತ್ಕೊಳ್ತಾ ಇದ್ವು, ಮನೆಯಲ್ಲಿ ಮಣ್ಣಿನ ಮನೆ ಇರ್ತಿದ್ದೆ, ಅಲ್ಲಿ ಮಣ್ಣಿನ ಸಂದಿಯಲ್ಲೆಲ್ಲ ಕೂತ್ಕೊಂಡು ಅಲ್ಲಿ ಮರಿ ಮಾಡ್ಕೊಳ್ತಾ ಇದ್ವು. ಈಗ ಅದು ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲದೆ ಎಲ್ಲೆಲ್ಲಿ ಕೂತ್ಕೊಂಡಿದ್ದೆ ಅಂತೇಳಿದ್ರೆ ಕೆಲವು ನೋಡಿದೆ, ನಾನು ಕೆಲವು ಕಡೆ ಫೋಟೋ ತೆಗೆದು ನೋಡಿದೆ ನಾನು, ಎಲ್ಲೆಲ್ಲಿ ಇರ್ತದೆ ಅಂತಂದರೆ ನಿಮ್ಮ ತಕಡಿನ ಡಬ್ಬದಲ್ಲಿ ಇದೆ, ಅಂತರ ಸಿಮೆಂಟ್ ಇದು ರೈಲಿಂಗ್ ಈ ಮಾಡ್ತಾರೆ ನೋಡಿ, ಕಬ್ಬಿಣದ ಪೈಪಲ್ಲಿ ಇದೆ, ಅಂತರ ನಡ್ಕೊಂಡು ಹೋಗ್ತಾರೆ ನೋಡಿ ಸೈಡ್ಗೆ ರೈಲಿಂಗ್ ಹಾಕಿರ್ತಾರೆ ಸಣ್ಣ ಪೈಪು ಸ್ಟೀಲ್ ಪೈಪು, ಆ ಸ್ಟೀಲ್ ಪೈಪಲ್ಲಿ ಕೂತ್ಕೊಂಡಿದೆ. ಹಾಗಾಗಿ ಕೂತ್ಕೊಳ್ಳಿಕ್ಕೆ ಜಾಗ ಅಲ್ಲಿ ಮೀಟ್ರ್ ಬೋರ್ಡಲ್ಲಿ ಬಂದು ಕೂತ್ಕೊಳ್ತದೆ ನೋಡಿ, ಮೀಟ್ರ್ ಬೋರ್ಡು ಕರೆಂಟ್ ಇರ್ತದೆ, ವೈರ್ ಇರ್ತದೆ, ಅದಷ್ಟು ಜಾಗ ಸಣ್ಣ ಜಾಗ ಸಾಕು ಅದಕ್ಕೆ. ಅದಕ್ಕೆ ನೀವು ಪರಿಸರಕ್ಕೆ ಪೂರಕವಾಗಿ ಅದು ಒಂದು 4 ಏನಾದರೂ ಒಂದು ತೆಂಗಿನ ಗಿಡ 3 ಗೆರಟೆಯನ್ನು ಒಟ್ಟು ಮಾಡಿ 2-3 ತೆಂಗಿನ ಈ ನೆಲು ಟೈಪ್ ನೇತಾಕಿದರೆ ಬಂದು ಕೂತ್ಕೊಳ್ತದೆ. ಆನಂತರ ಮರದ 2 ಜಂಕ್ಷನ್ ಬಾಕ್ಸನ್ನು ಒಟ್ಟು ಮಾಡಿದರೆ ಅದು ಕೂಡ ಒಂದು ಪೆಟ್ಟಿಗೆ ಆಗ್ತದೆ. ಅಥವಾ ಒಂದು ಮಡಿಕೆ ಯಾವುದಾದ್ರೂ ಖಾಲಿ ಮಡಿಕೆ ಯಾವುದಾದ್ರು ಬಿದ್ದದ್ದು ಒಡೆದೋಗಿದ್ದು ಯಾವುದೊಂದು ಮಡಿಕೆ ನಿಮಗೆ ಸೋರುವಂಥ ಮಡಿಕೆನ ಅದನ್ನು ಕೌಚಿ ಹಾಕಿದ್ರೆ ಅಲ್ಲೂ ಬಂದು ಕೂತ್ಕೊಳ್ತದೆ. ಈ ಪರಿಸರದಲ್ಲಿ ತುಂಬ ಇದೆ ನಿಮ್ಮ ಮುಜೆಂಟಿ ಜೇನು, ಅದು ಕಿರಿಕಿರಿ ಮಾಡ್ತದೆ ಆ್ಯಕ್ಚುಲಿ, ಅದಕ್ಕೆ ಆ್ಯಕ್ಚುಲಿ ಕಚ್ಚೋದು ಅದು ಬಾಯಿಂದ ಕಚ್ಚಿದಾಗ ಅದಕ್ಕೆ ನಮ್ಮ ಮನುಷ್ಯನಿಗೆ ಕಿರಿಕಿರಿ ಆಗ್ತದೆ, ಅದಕ್ಕೆ ಜೇನನ್ನು ಅದನ್ನು ಇಷ್ಟಪಡೋದಿಲ್ಲ, ಅದು ಕಿರಿಕಿರಿ ಕಿರಿಕಿರಿ ಆಗ್ತದೆ ಅಂತೇಳಿ. ಇದು ಚುಚ್ಚುತ್ತದೆ ಅಂತ ಆಗ್ತದೆ ತುಡುವೆ, ಅದು ಕಿರಿಕಿರಿ ಮಾಡ್ತದೆ ಅಂತೇಳಿ ಓಡಿಸ್ತಾರೆ, ಬಿಟ್ಟರೆ ಅದಕ್ಕೊಂದು ಪರಿಸರದಲ್ಲಿ ಒಂಚೂರು ಜಾಗ ಮಾಡಿಕೊಟ್ರೆ ಅದು ಪಾಪ ಕೂತ್ಕೊಂಡು ಪರಿಸರದಲ್ಲಿ ನಮಗೆ ಬೇಕಾದಷ್ಟು ಪಾಲಿನೇಷನ್ ಮಾಡಿ ಬೇಕಾದಷ್ಟು ಇಳುವರಿ ಜಾಸ್ತಿ ಆಗ್ತದೆ. ಇಳುವರಿ ಜಾಸ್ತಿ ಆಗೋದ್ರಿಂದ ಈ ಕೃಷಿ ಪೂರಕ ಆಗ್ತದೆ, ನಮ್ಮ ಅದನ್ನು ದೇಶಕ್ಕೂ ಒಂದು ಒಳ್ಳೇದಾಗ್ತದೆ ಅಂತೇಳಿ ಒಂದು ಸಣ್ಣ ಒಂದು ಬೇಡಿಕೆ ಜನರ ಹತ್ರ. ಆದಷ್ಟು ಒಂದು ಈ ಸಣ್ಣ ಸಣ್ಣ ಪೆಟ್ಟಿಗೆ ಇಟ್ಟರೆ ಮುಜೆಂಟಿ ಪಾಲಾಗಿ ಬಂದು ಬಂದು ಕೂತ್ಕೊಳ್ತದೆ. ದಯವಿಟ್ಟು ಓಡಿಸ್ಬೇಡಿ, ಆದಷ್ಟು ಅಲ್ಲಲ್ಲಲ್ಲಿ ಒಂದು ಸಾಕುವಂಥ ವ್ಯವಸ್ಥೆ ಮಾಡಿ. ಈಗ ತುಡುವೆ ಜೇನು ಅಥವಾ ಪೆಟ್ಟಿಗೆ ಜೇನು ಇದರಲ್ಲಿ ಎದುರಿಸುವಂಥ ಒಂದು ಸವಾಲುಗಳು ಇತ್ತೀಚೆಗೆ ಬಂದಿರುವಂಥದ್ದು ಈ ಥೈಸೆಕ್ ಬ್ರೂಡ್ ಕಳೆದ 10-15 ವರ್ಷದಿಂದ ಇದೆ, ನಿಮ್ಮಲ್ಲಿ ಹೇಗಿದೆ ಪರಿಸ್ಥಿತಿ? ನಮ್ಮಲ್ಲಿ ಈಗ ಕಡಿಮೆ ಆಗಿದೆ, ನಮ್ಮಲ್ಲಿ ಇಲ್ಲ. ಮೊನ್ನೆ ಇತ್ತೀಚೆಗೆ ಎಲ್ಲೋ ಒಂದು ನ್ಯೂಸ್ ನೋಡಿದೆ, ಕಾರ್ಕಳ ಬದಿಯಲ್ಲೋ ಸ್ವಲ್ಪ ಬಂದಿದೆ, ಸ್ಟಾರ್ಟ್ ಆಗಿದೆ ಸ್ವಲ್ಪ, ಒಂದೊಂದೆರಡು ಪೆಟ್ಟಿಗೆ ಬಂದಿದೆ ಅಂದಿದೆ, ಅವ್ರು ಸುಟ್ಟಾಕಿದ್ದಾರೆ ಅಂತ ಹೇಳಿ ಒಂದು ಅವ್ರು ಹೇಳಿದರು ನಂಗೆ ಫೋನ್ ಮಾಡಿ. ಹಾಗಾಗಿ ಇಲ್ಲೆಲ್ಲೂ ಈ ಪರಿಸರದಲ್ಲಿ ಇಲ್ಲೂ ಇಲ್ಲ, ಈ ವರ್ಷ ಎಲ್ಲೂ ಕಂಡಿಲ್ಲ. ಮೊನ್ನೆ ಇತ್ತೀಚೆಗೆ 15 ದಿವಸದ ಹಿಂದೆ ಕಾರ್ಕಳದಲ್ಲಿ ಇದ್ದಿತ್ತು, ಅದು ಎರಡು ಸುಟ್ಟಾಕಿದ್ದಾರೆ, ಮತ್ತೆ ಎಲ್ಲೂ ಪಸರಿಸಲಿಲ್ಲ, ಅದು ಬಂದು ಕೂಡಲೇ ಅದನ್ನ ಸುಟ್ಟಾಕಿದ್ದಾರೆ, ಹಾಗಾಗಿ ಎಲ್ಲೂ ಪಸರಿಸಲಿಲ್ಲ. ನಮ್ಮವರ ಈ ಕಡೆ ಎಲ್ಲೂ ಇಲ್ಲ. ಜೇನು ಕುಟುಂಬವನ್ನು ಕೃತಕವಾಗಿ ಪಾಲು ಮಾಡುವಂಥದ್ದು ಮತ್ತು ಕ್ಷೀಣವಾದಂಥ ಜೇನು ಕುಟುಂಬವನ್ನು ಸೇರಿಸುವಂಥ ಕುಟುಂಬ ಪಾಲು ಮಾಡುವಂಥದ್ದು ನಿಜವಾಗ್ಲೂ ಆಗಸ್ಟ್ನಿಂದ ಡಿಸೆಂಬರ್ವರೆಗೂ ಮಾಡಬೇಕು. ಕೆಲವರೆಲ್ಲ ಈಗ ಹೆಚ್ಚಿನ ಈ ಹೊಸ ಹೊಸ ತರಬೇತಿ ಪಡ್ಕೊಂಡು ಬಂದವರು ಈಗ ಕೇಳ್ತಾ ಇರ್ತಾರೆ, ಸರ್ ಪೆಟ್ಟಿಗೆ ಫುಲ್ ಆಗಿದೆ ಪಾಲು ಮಾಡುವ, ಸರ್ ಪಾಲು ಮಾಡಿದರೆ ಈಗ ರಾಣಿ ಮೇಟ್ ಆಗೋದಿಲ್ಲ, ರಾಣಿ ಮೇಟ್ ಆಗೋದಿಲ್ಲ, 100% ಫೇಲ್ ಅದು, ಅದಕ್ಕೆ ಬೇಡ ಈಗ ಬೇಡ ಅಂತ ಹೇಳ್ತೇನೆ ನಾನು. ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಈಗ ಜೇನು ಬರುವ ಕಾಲ, ಈಗ ಪಾಲು ಮಾಡಬಾರ್ದು. ಪಾಲು ಮಾಡುವಂಥ ಸಮಯ ನಿಮಗೆ ಆಗಸ್ಟಿಂದ ಡಿಸೆಂಬರ್ವರೆಗೂ, ಜನವರಿನೂ ಕೂಡ ಒಳ್ಳೆಯದಲ್ಲ, ಜನವರಿ ಎಕ್ಸ್ಪರ್ಟ್ ಹ್ಯಾಂಡ್ ಅಂದರೆ ನಮ್ಮಂಥ ಕಮರ್ಷಿಯಲ್ ಬೀ ಕೀಪರ್ ನಮ್ಮಂಥವ್ರು ಮಾಡ್ಬೋದು. ಈ ಹೊಸಬ್ರೆಲ್ಲ ಮಾಡಲಿಕ್ಕೆ ಹೋಗ್ಬಾರ್ದು, ಜನವರಿ ಫೆಬ್ರವರಿ ಅದೆಲ್ಲ ಕಷ್ಟ ಆಗುತ್ತೆ. ನಮ್ಮಂಥ ಕಮರ್ಷಿಯಲ್ ಬೀ ಕೀಪರ್ ಮಾಡ್ತೇವೆ ನಾವು, ಜನವರಿ ಫೆಬ್ರವರಿ ಮಾಡ್ತೇವೆ. ಅವ್ರಿಗೆ ಈಗ ಹೊಸಬ್ರು ಬೇಡ. ಕಾಲ್ ಮಾಡೋದಾದರೆ ಆಗಸ್ಟಿಂದ ಡಿಸೆಂಬರ್ ಬೆಸ್ಟ್ ಟೈಮ್, ಆಗಸ್ಟಿಂದ ಡಿಸೆಂಬರ್ ಮಾಡುವುದು ಅಡ್ಡಿ ಇಲ್ಲ. ಮತ್ತು ಇನ್ನು ಕ್ಷೀಣ ಆದ ಕುಟುಂಬವನ್ನು ನಾವು ಹೇಗೆ ಒಂದುಗೂಡಿಸುವುದು ಅಂತಂದರೆ, ಎರಡು ಪೆಟ್ಟಿಗೆ, ಒಂದು ಪೆಟ್ಟಿಗೆ ಕ್ಷೀಣ ಆದ ಕುಟುಂಬ ಇರ್ತದೆ, ಒಂದು ಬಲಿಷ್ಠ ಕುಟುಂಬ ಇರ್ತದೆ. ಬಲಿಷ್ಠ ಕುಟುಂಬ ಮತ್ತು ಕ್ಷೀಣ ಕುಟುಂಬದ ಮಧ್ಯೆ ಒಂದು ಪೇಪರ್ ಇಟ್ಕೊಂಡು ಪೇಪರಿಗೆ ಸಣ್ಣದಾಗಿ ಹೋಲ್ ಮಾಡಿಕೊಂಡು ಸಣ್ಣ ಸಣ್ಣ ಒಂದು ಡಬ್ಬಣವೋ ಒಂದು ಆಣಿಯಿಂದ ಹೊಟ್ಟೆ ಮಾಡಿಕೊಂಡು ಅದ್ರ ಮೇಲೆ ಜೇನುತುಪ್ಪನೋ ಅಥವಾ ಸಕ್ಕರೆ ನೀರು ಅಥವಾ ಪೌಡ್ರು, ಪೌಡ್ರನ್ನ ಸುರಿಸಿ ರಾತ್ರಿ ಸಣ್ಣ ಒಂದು 6:30 ಮೇಲೆ, 7:30 ಮೇಲೆ ಆ ಬಾಕ್ಸನ್ನು ಮೇಲಿನ ಅಡಿಮನೆ ತೆಗೆಯುವಂಥದ್ದು, ಮೇಲುಗಡೆ ಮುಚ್ಚಳ ಮತ್ತು ನಿಮ್ಮ ಜೇನು ಕೋಣೆ ತೆಗೆದು ಖಾಲಿ ಸೂಪರ್ ಅಂದರೆ ಸಂಸಾರ ಕೋಣೆ, ಸಂಸಾರ ಕೋಣೆನ ಎತ್ಕೊಂಡು ಬಂದು ಇದರಲ್ಲಿ ಇಟ್ಟು ಮೇಲೆ ಮುಚ್ಚಳ ಮುಚ್ಚಿಬಿಟ್ರೆ ಅಲ್ಲಿ ಕೆಲಸ ಮುಗ್ದೋಯ್ತು. ಅದು ರಾತ್ರಿ ಇಡೀ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗಿ ಅದು ಒಂದು ಒಂದು ಕುಟುಂಬ ಒಂದಾಗ್ತದೆ. ಕ್ಷೀಣಿದ್ದ ಕುಟುಂಬ ಬಲಿಷ್ಠ ಕುಟುಂಬ ಒಂದಾಗ್ತದೆ. ಆಮೇಲೆ ಪರಿಶುದ್ಧವಾದಂಥ ಜೇನನ್ನು ತೆಗೆಯುವಂಥದ್ದು ಈಗ ಮಿಷಿನನ್ನು ಉಪಯೋಗಿಸಿಕೊಂಡು ತೆಗೆಯುವಂಥದ್ದು ಸಾಮಾನ್ಯವಾಗಿರ್ತದೆ. ಇಲ್ಲಿ ಗಮನಿಸಬೇಕಾದಂಥ ಅಂಶಗಳು ಏನೇನು, ಮತ್ತು ಪಕ್ವವಾದಂತಹ ಜೇನು ಅಂತ ಹೇಗೆ ಗ್ರಹಿಸಬೇಕು? ಪಕ್ವವಾದ ಜೇನು ಹೇಗಂತಂದರೆ ಪ್ರತಿಯೊಂದು ಎರಿಗಳು ಸೀಲಾಗಿರಬೇಕು. ಪ್ರತಿಯೊಂದು ಸೀಲ್ ಎರಿ ಸೀಲ್ ಆದ ಮೇಲೆ ತೆಗಿಬೇಕಾದ ಎಲ್ಲೋ ಒಂದು ಒಂದು 10-20 ಹೋಲು ಕಡಿಮೆ ಇದ್ದರೂ ಕೂಡ ಅದು ಅಪಕ್ವ, ಪಕ್ವ ಆಗಿಲ್ಲ ಅಂತ ಲೆಕ್ಕ. ಅದು ಯಾಕಂದರೆ ಅದು ನಿಮಗೆ ಇನ್ನೂ ಅದು ನೀರಿನಂಶ ಮಾಯಿಶ್ಚರ್ ಇರ್ತದೆ, ಮಾಯಿಶ್ಚರ್ನ ಕಂಪ್ಲೀಟ್ ಕ್ಲೀನ್ ಮಾಡಿದ ನಂತರವೇ ಅದು ಅದರ ಸೀಲ್ ಮಾಡಿರ್ತದೆ. ಆ ಸೀಲ್ ಮಾಡಿದಂಥ ಜೇನನ್ನು ನೀವು ತೆಗೆಯೋದು, ತೆಗಿಬೇಕಾದ್ರೆ ಕಂಪ್ಲೀಟ್ ಸ್ವಚ್ಛವಾದ ಬಟ್ಟೆ ಎಲ್ಲೋ ಸ್ವಚ್ಛವಾದ ಬಟ್ಟೆ, ಸ್ವಚ್ಛವಾದ ಮಷೀನು ಅಥವಾ ಸ್ವಚ್ಛವಾದದ್ದೇ ಅಂತ ಕ್ಲೀನ್ ಇರುವಂಥದ್ದು ಚಾಕು, ಅದಕ್ಕೆ ಬೇಕಾದ ಪರಿಕರಗಳನ್ನೆಲ್ಲ ಕ್ಲೀನ್ ಆದದ್ದು ತೊಗೊಂಡು ಬಂದು ಕಂಪ್ಲೀಟ್ ಸೀಲ್ ಅನ್ಸೀಲ್ ಮಾಡಿ ಕಂಪ್ಲೀಟ್ ನೀರು ತೆಗೆದು ಜೇನುತುಪ್ಪವನ್ನು ತೆಗೆದು ಸ್ವಲ್ಪ ಬಿಸಿಲಿಗಿಟ್ಟರೆ ಇದ್ದ ಇನ್ನೂ ಒಂದು ಸ್ವಲ್ಪ ಎಲ್ಲೋ ಒಂದು 1% 0.5% ಎಲ್ಲೋ ಮಾಯಿಶ್ಚರ್ ಇದ್ದರೂ ಕೂಡ ಬಿಸಿಲಲ್ಲಿ ಡ್ರೈ ಆಗ್ತದೆ. ಬಿಸಿಲಿಗಿಟ್ಟು ಆಗಲ ಪಾತ್ರೆಯಲ್ಲಿ ಬಿಸಿಲಲ್ಲಿಟ್ಟರೆ, ಸ್ಟೀಲ್ ಪಾತ್ರೆನೋ ಅಥವಾ ಮಣ್ಣಿನ ಪಾತ್ರೆನೋ ಇಟ್ಟರೆ ಅದು ನೀರಿನಂಶ ಇದ್ದದ್ದು ಇನ್ನೂ ಸ್ವಲ್ಪ ಈ ಸೂರ್ಯನ ಶಾಖಕ್ಕೆ ಇದ್ದ ನೀರಿನಂಶ ಪೂರ ಹೋಗ್ತದೆ, ಮಾಯಿಶ್ಚರ್ ಹೋಗ್ತದೆ. ಅದನ್ನು ನೀವು ಗಾಜಿನ ಬಾಟ್ಲಲ್ಲಿ ಸಂಗ್ರಹಿಸಿಟ್ರೆ, ಇತ್ತೀಚೆಗೆ ನಾವೆಲ್ಲ ಮಾರ್ಕೆಟಲ್ಲೆಲ್ಲ ಪ್ಲಾಸ್ಟಿಕ್ ಬಾಟ್ಲಿ ಕಂಡಿರ್ಬೋದು, ಆದರೆ ಗಾಜಿನ ಬಾಟ್ಲಲ್ಲಿ ಉಳಿತದೆ, ಒಳ್ಳೆ ಉಳಿತದೆ, ಗುಣಮಟ್ಟ ಕೂಡ ಹಾಳಾಗೋದಿಲ್ಲ, ಬಣ್ಣ ಕೂಡ ಬದಲಾಗೋದಿಲ್ಲ. ನೀವು ಯಾವಾಗಲೂ ಗಾಜಿನ ಬಾಟ್ಲಲ್ಲಿ ಸಂಗ್ರಹಿಸಿಟ್ರೆ, ಈಗ ಆ ಕಡೆ ಈ ಕಡೆ ಟ್ರಾನ್ಸ್ಫರ್ ಮಾಡುವಾಗ ಬೇಕಾದರೆ ಪ್ಲಾಸ್ಟಿಕ್ ಬಾಟ್ಲಿ ಹಾಕ್ಕೊಂಡು ಮತ್ತೆ ತೊಗೊಂಡೋಗಿ ಸಂಗ್ರಹಣೆ ಮಾಡಿ ಇಡಬೇಕು ನೀವು ಅಂತಂದರೆ, ಆದಷ್ಟು ಗ್ಲಾಸ್ ಬಾಟ್ಲಿಗೆ ಇಟ್ಟರೆ ಭಾಳ ಒಳ್ಳೆ. ಜೀನು ಕೃಷಿಯ ಅಲ್ಲದೆ ನೀವು ಅಣಬೆ ಕೃಷಿಯನ್ನು ಕೂಡ ಇತ್ತೀಚೆಗೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ವಿ, ಇದರ ಬಗ್ಗೆ? ಅಣಬೆ ಕೃಷಿ ನಾನು 12 ಹಿಂದೆ ನಾನು ಉಳ್ಳಾಳದಲ್ಲಿ ಒಂದು ಅಣಬೆ ಕೃಷಿ ಆಯಿತು ತರಬೇತಿ, ಅಲ್ಲಿಗೆ ಹೋಗಿದ್ದೆ ಅಥವಾ ಶಿವಮೊಗ್ಗಕ್ಕೆ ಹೋಗಿದ್ದೆ. ಅದು ಒಂದು 12 ಹಿಂದೆ ಮಾಡಿದ್ದನ್ನು ನಾನು ಸುಮ್ಮನೆ ಬಿಟ್ಬಿಟ್ಟಿದ್ದೆ, ಯಾಕಂದರೆ ಅದು ಬೀಜ ಫೇಲ್ ಆಯಿತೋ ಅಥವಾ ನಾನು ಮಾಡಿದ್ರಲ್ಲಿ ತಪ್ಪಿತ್ತೋ ಏನೋ ಒಂದು ಫೇಲ್ ಆಗಿದ್ದರಿಂದ ಬಿಟ್ಬಿಟ್ಟಿದ್ದೆ. ಇತ್ತೀಚೆಗೆ ನಮ್ಮ KVKಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರದಲ್ಲಿ KVKಯಲ್ಲಿ ಒಂದು ದಿವಸ ಅಣಬೆ ತರಬೇತಿ ಇದೆ ಬನ್ನಿ ಅಂತ ಹೋದೆ. ಒಂದ್ಸಲ ಅಲ್ಲಿಯೂ ಕೂಡ 3 ಈಗ 3 ಹಿಂದೆ ಒಂದ್ಸಲ ಹೋದೆ, ಅಲ್ಲಿಯೂ ಕೂಡ ಒಂದ್ಸಲ ತರಬೇತಿ ಆಯಿತು, ಅಲ್ಲಿಂದ ಒಂದ್ಸಲ ಬೀಜ ತಂದೆ, ಅದು ಕೂಡ ಫೇಲ್ ಆಯಿತು. ಸುಮ್ಮನೆ ಆಗಿದೆ. ನಾನು ಹೇಗೆ ಅಧಿಕಾರಿಗಳ ಹತ್ರ ಧನಂಜಯ ಸರ್ ಹತ್ರ ಮಾತಾಡುವಾಗ ಅವ್ರು ಹೇಳಿದರು, ನಿನಗೆ ಒಂದ್ಸಲ ಬೆಂಗಳೂರಿಗೆ ಕಳಿಸ್ತೇನೆ, ನಿನಗೆ ತುಂಬ ಇಂಟ್ರೆಸ್ಟ್ ಇದೆ, ನಾನು ಬೆಂಗಳೂರಿಗೆ ಕಳಿಸ್ತೇನೆ ಅಂತ ಹೇಳಿದರು. ಬೆಂಗಳೂರಿಗೆ ತರಬೇತಿ ಇದ್ದಾಗ ಕಳಿಸ್ತೇನೆ, ಅಲ್ಲಿ ಅಲ್ಲಿ ಒಳ್ಳೆ ತರಬೇತಿ ಆಗ್ತದೆ, ಅಲ್ಲಿ ತಗೊಂಡು ಬಂದೆ. ಈ 3 ಫೇಲ್ ಆಗಿದ್ದು ಬಿಟ್ಬಿಟ್ಟಿದ್ದೆ. ಮತ್ತು ಈಗ ಒಂದು 2 ಹಿಂದೆ ಒಂದ್ಸಲ ಐ ಎಚ್ ಆರಲ್ಲಿ ಒಂದು ತರಬೇತಿ ಆಯಿತು. ಆ ತರಬೇತಿ ಹೋಗಿ ಬಂದಾಗ ಸಂಪೂರ್ಣ ಮಾಹಿತಿ ಸಿಗ್ತದೆ ಅಲ್ಲಿ. ನಾನು ಅಲ್ಲಿ ಹೋಗಬೇಕಾದ್ರೆ ಇನ್ನೊಂದು ಒಂದು ಉದ್ದೇಶ ಇಟ್ಕೊಂಡು ಹೋಗಿದ್ದೆ. ನಾನು ಈ ಎಲ್ಲರೂ ಬೆಳೆಯುವಂಥದ್ದು ಈ ಆಯಸ್ಟರ್ ಮಶ್ರೂಮ್ ಇದೆಲ್ಲ ಮಿಲ್ಕಿ ಮಶ್ರೂಮು ಬಟನ್ ಮಶ್ರೂಮು ಇದು ಮಾಡಬೇಕಂತ ನಾನು ನನ್ನ ತಲೆಯಲ್ಲಿದ್ದದ್ದು ನಮ್ಮ ನ್ಯಾಚುರಲಿ ಬೆಳೀತದಲ್ಲ ಅದು ಆ ಮಶ್ರೂಮ್ ಏನಾದರೂ ಕಲ್ಲಣಬೆ ಅಂತ ಹೇಳ್ತೇವೆ ನಾವು, ಕಲ್ಲಲಾಂ ತುಳುವಲ್ಲಿ ಕಲ್ಲಲಾಂ ಹೇಳ್ತಾರೆ ನಾವು ಕಲ್ಲಣಬೆ, ಆ ಕಲ್ಲಣಬೆ ಎಲ್ಲಾದರೂ ಬೆಳೀಲಿಕ್ಕೆ ಆಗ್ತದಾ ಅಂತ ನೋಡ್ಲಿಕ್ಕಂತ ಹೋದವ ನಾನು. ಆ್ಯಕ್ಚುಲಿ ಅವ್ರ ಕಡೆಗೆ ಅಲ್ಲಿ ಅಧಿಕಾರಿಗಳು ಹೇಳಿದರು ಇಲ್ಲಿ ಆಗೋದಿಲ್ಲ, ಇಲ್ಲಿ ಇಲ್ಲಿ ತರಬೇತಿ ಅದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ, ಈಗಿದ್ದದ್ದು ಮಾಮೂಲಿ ಇದನ್ನು ಕೊಡ್ತೇವೆ ನಾವು, ಐಸ್ಟರು ಜಿಪ್ಪಣಬೆ ಆನಂತರ ಬಟನ್ ಮಶ್ರೂಮು ಮತ್ತು ಮಿಲ್ಕಿ ಮಶ್ರೂಮು ಇದ್ರ ಬಗ್ಗೆ ಮಾತ್ರ ಇಲ್ಲಿ ತರಬೇತಿ ಸಿಗುತ್ತೆ. ನೀವು ಅದನ್ನು ಹೋಗಬೇಕಾದ್ರೆ ಹಿಮಾಚಲ ಪ್ರದೇಶಕ್ಕೆ ಹೋಗಬೇಕು, ಅಲ್ಲಿ ತರಬೇತಿ ಸಿಗ್ತದೆ ಅಂತ ಹೇಳಿದರು. ಹಾಗಾಗಿ ಅದನ್ನೊಂದು ಕಲ್ಕೊಂಡು ಬಂದೆ, ಈಗ ಆಯಿಸ್ಟರ್ ಮಶ್ರೂಮ್ ಮಾಡ್ತಾ ಇದ್ದೇನೆ. ನಮ್ಮ ವಾತಾವರಣಕ್ಕೆ ಇಲ್ಲಿಯ ವಾತಾವರಣ ನಮ್ಮ ಸೌತ್ ಕೇಂದ್ರ ವಾತಾವರಣಕ್ಕೆ ಕಡಿಮೆ ಖರ್ಚು ಕಡಿಮೆ ಬಂಡವಾಳ ಹಾಕ್ಕೊಂಡು ಕಡಿಮೆಯಲ್ಲಿ ಸ್ಟಾರ್ಟ್ ಮಾಡಬೇಕು, ಹೆಚ್ಚಿನ ಲಾಭ ತೊಗೊಳ್ಬೇಕು ಅಂತಂದರೆ ಚಿಪ್ಪಣಬೆ ಅದೇ ಆಯಿಸ್ಟರ್ ಮಶ್ರೂಮ್ ಬೆಸ್ಟ್. ಮಾಡುವ ವಿಧಾನದ ಬಗ್ಗೆ ಹೇಳಿ ಸಂಕ್ಷಿಪ್ತ. ಅದಕ್ಕೆ ಬೇಕಾದಂಥ ವಸ್ತುಗಳು ಅಂತಂದರೆ ಹುಲ್ಲು ಬೇಕು, ನಂತರ ಭತ್ತದ ಹುಲ್ಲು ಬೇಕು. ಕೆಲವರೆಲ್ಲ ಬೇರೆ ಬೇರೆ ಎಲ್ಲ ಮಾಡ್ತಾರೆ, ಆದರೆ ಭತ್ತದ ಹುಲ್ಲು ಬೆಸ್ಟ್ ನನ್ನ ಅನುಭವದ ಪ್ರಕಾರ. ಭತ್ತದ ಹುಲ್ಲಲ್ಲಿ ಒಳ್ಳೆ ಬೆಳವಣಿಗೆ ಆಗ್ತದೆ ಮತ್ತು ಯಥೇಚ್ಛವಾಗಿ ಸಿಗ್ತದೆ. ಇನ್ನು ನಿಮ್ಮ ಪುತ್ತೂರು ಭಾಗದಲ್ಲೆಲ್ಲ ಅಡಿಕೆ ಸಿಪ್ಪೆ ಸಿಗ್ತದೆ ಅಂತ ಹೇಳ್ತಾರೆ. ಅಡಿಕೆ ಸಿಪ್ಪೆಯಲ್ಲಿ ಮಾಡಲಿಲ್ಲ, ಮೊನ್ನೆ ಯಾರು ಇತ್ತೀಚೆಗೆ ಕೇಳಿದರು ಅಡಿಕೆ ಸಿಪ್ಪೆಯಲ್ಲಿ ಮಾಡ್ಬೋದಲ್ಲ ಅಂತೇಳಿ. ನಾನು ಮಾಡಲಿಲ್ಲ. ನಾನು ಮಾಡಿದ್ದು ಭತ್ತದ ಹುಲ್ಲಲ್ಲಿ ಒಳ್ಳೆ ಬರ್ತದೆ ಇಳುವರಿ. ಭತ್ತದ ಹುಲ್ಲು, ಆನಂತರ ಬೀಜ, ಅದಕ್ಕೆ ಬೇಕಾದ ಪ್ಲಾಸ್ಟಿಕ್ ಕವರ್, 150 PPM ಕವರ್ ಬೇಕಾಗುತ್ತೆ. ಆನಂತರ ರಬ್ಬರ್ ಬ್ಯಾಂಡು, ಹತ್ತಿ, ಇನ್ನೊಂದು PVC ಪೈಪ್, ಇಷ್ಟು ಬೇಕಾದ. ಮತ್ತು ಬೇಯಿಸಲಿಕ್ಕೆ ಒಂದು ಇಡ್ಲಿ ಇದು ಪಾತ್ರೆ ಇದ್ದರೆ, ಕುಕ್ಕರ್, ಇಡ್ಲಿ ತೊಂದರೆ ಇದ್ದರೆ, ಇಡ್ಲಿ ತೊಂದರೆ ಇದ್ದರೆ, ಇದು ಸಿಂಪಲ್ ಸಣ್ಣದಾಗಿ ಮಾಡುವಂಥದ್ರು ಹೇಳುವಂಥದ್ದು. ಒಂದು ಸಣ್ಣ ಪ್ರೊಡಕ್ಷನ್ ರೂಮ್ ಮತ್ತು ಇದು ಡಾರ್ಕ್ ರೂಮ್ ಅಂತೇಳಿ ಎರಡು ರೂಮ್ ಬೇಕಾಗುತ್ತೆ. ಡಾರ್ಕ್ ರೂಮು ನಾವು ಮಲಗುವಂಥ ರೂಮದ ಮಂಚದ ಮೇಲುಗಡೆ ಒಂದು ಸೆಲ್ಫ್ ಮಾಡ್ಕೊಂಡಿದ್ದೇನೆ. ಭಾರಿ ಈಸಿಯಾಗಿ ಮಾಡ್ಕೊಂಡಿದ್ದೇನೆ. ಭಾಳ ಖರ್ಚು ಕಡಿಮೆಯಲ್ಲಿ ಮಾಡುವಂಥವ್ರಿಗೆ ಹೇಳ್ತಾ ಇರೋದು, ದೊಡ್ಡದಾಗಿ ಮಾಡುವವರಿಗೆ ಇದು ಪ್ರಯೋಜನ ಇಲ್ಲ. ಸೆಲ್ಫ್ ನಾನು ಮಲಗೋ ರೂಮಲ್ಲಿ ಸೆಲ್ಫ್ ಮೇಲೆ ಮಾಡ್ಕೊಂಡಿದ್ದೇನೆ. ಅದರಿಂದ ಅಧಿಕಾರಿಗಳು ಹೇಳ್ತಾರೆ ಅದು ಅಸ್ತಮಾಕ್ಕೆಲ್ಲ ತೊಂದರೆ ಆಗ್ತದೆ ಹಾಗೆ ಅಂತೇಳಿ. ನನಗೇನು ಸದ್ಯಕ್ಕೆ ಅಸ್ತಮಾ ಅಥವಾ ಈ ಉಸಿರಾಟ ತೊಂದರೆ ಏನು ಬಂದಿಲ್ಲ. ಹಾಗಾಗಿ ನಾನು ಮಲಗು ಮಂಚದ ಕೆಳಗೆ ಮೇಲುಗಡೆ ಸೆಲ್ಫ್ ಮಾಡಿಕೊಂಡು ಅಲ್ಲಿ ಇಟ್ಕೊಂಡಿದ್ದೇನೆ. ಒಂದು 5 kg ನೂರು ಬ್ಯಾಗ್ ಇಡುವಷ್ಟು ಸೆಲ್ಫ್ ಮಾಡ್ಕೊಂಡಿದ್ದೇನೆ. 100 bags ಇಟ್ಕೊಂಡು ಹೊರಗಡೆ ತಂದು ಪ್ರೊಡಕ್ಷನ್ ರೂಮ್ ಎದುರುಗಡೆ ಅಂಗಳದ ಒಂದು 10 seats ಹಾಕ್ಕೊಂಡಿದ್ದೇನೆ. ಒಂದೊಂದು ಮೀಟ್ರ್ ಒಂದು 10 meter ಸೀಟ್ ಹಾಕ್ಕೊಂಡಿದ್ದೇನೆ. ಅದರಲ್ಲಿ ಅರ್ಧ ಭಾಗನ ಅಂದರೆ ಒಂದು 5 meter ಗೋಣಿ ಚೀಲನ ಸುತ್ತ ಕವರ್ ಮಾಡ್ಕೊಂಡಿದ್ದೇನೆ. ಗೋಣಿ ಚೀಲಕ್ಕೆ ನೀರು ಬಿಡುವಂಥದ್ದು ದಿವಸಕ್ಕೊಂದು ಮೂರು ಅಥವಾ ಈ ಮಳೆಗಾಲದಲ್ಲಿ 1-2, ಈಗ ಬೇಸಿಗೆಯಲ್ಲಿ 3 ನೀರು ಬಿಡಬೇಕಾಗ್ತದೆ. ಅದಕ್ಕೆ ನೀರು ಆ ತಂಪು ಮಾಡಿಕೊಂಡ್ರೆ ಸಾಕು. ನಮ್ಮ ಈ ಎವರೇಜ್ 28-30 ಇರ್ತದೆ. ಲಾಸ್ಟಿಗೆ 35 ಹೋಗುವಾಗ 3 ನೀರು ಹಾಕಬೇಕಾಗ್ತದೆ. ನೀರು ಹಾಕುವಂಥದ್ದು ಮೊದಲು ಭತ್ತದ ಹುಲ್ಲು 1 kg ಬೇಯಿಸಿಕೊಂಡು 50 gram ಬೀಜ ಹಾಕ್ಕೊಂಡು ನೀವು ಅದರಲ್ಲಿ 650-750 gram ಒಂದು ಸಲ ನಿಮಗೆ ಪ್ರೊಡಕ್ಷನ್ ಬರ್ತದೆ. 1 kg ಬೀಜ ತಂದರೆ ನೀವು, ನಾವು ಈಗ IHR ಬೆಂಗಳೂರಿನ ತರಿಸ್ತಾ ಇದ್ದೇನೆ, 1 kg ಬೀಜ ತಂದರೆ 20 bags ಮಾಡ್ತಾಯಿದೆ. 20 bags ಯಾಕಂದರೆ ಒಂದು ಕೆ ಜಿ ಹುಲ್ಲಿಗೆ 50 gram ಬೀಜ ಸಾಕು. ಒಂದು ಸಲ ತಂದರೆ ನಾನು 5 kg ತಗೊಂಡು ಬರ್ತೇನೆ. 5 kg 100 bags ಮಾಡಿ 100 bags ಪ್ರೊಡಕ್ಷನ್ ಮಾಡ್ತಾಯಿದ್ದೆ. 20-21 ಕೊಯ್ಲಾಗ್ತದೆ. ಹೌದು, ಡಾರ್ಕ್ ರೂಮಲ್ಲಿ 21 ಡಾರ್ಕ್ ರೂಮಲ್ಲಿ ಇಡಬೇಕು. 21 ಡಾರ್ಕ್ ರೂಮಲ್ಲಿ ಇಟ್ಟು ಹೊರಗಡೆ ನೀವು ಪ್ರೊಡಕ್ಷನ್ ರೂಮ್ ಬಂದಾಗ 3 24 ಅಥವಾ 25 ನಿಮ್ಮ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತದೆ. ಇವತ್ತು 1 ಬೀಜ ಹಾಕಿದರೆ 24 ಅಥವಾ 25 ನಿಮಗೆ ಇಳುವರಿ ಕೊಯ್ಲು ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮಾರುಕಟ್ಟೆಯಲ್ಲಿ ಹೇಗೆ? ಮಾರುಕಟ್ಟೆ ಸದ್ಯಕ್ಕೆ ನನಗೇನು ತೊಂದರೆ ಆಗಿಲ್ಲ. ನನಗೆ ನಂದು ವಾಟ್ಸಪ್ ಗ್ರೂಪಲ್ಲಿ ಮತ್ತು ಅಧಿಕಾರಿಗಳು ಈಗ ಪರಿಚಯ ಇರೋದ್ರಿಂದ ನಾನು ಮತ್ತೆ ನನ್ನ ಹನಿ ನೆಟ್ವರ್ಕ್ ಇದೆಯಲ್ಲ, ಹನಿ ನಾನು ಯಾವುದೇ ಅಂಗಡಿಗೆಲ್ಲ ಕೊಡೋದಿಲ್ಲ. ನಮ್ಮ ಮನೆಗೆ ಬಂದು ಹನಿ ಜೇನುತುಪ್ಪ ಮನೆಗೆ ಬಂದು ತೊಗೊಂಡೋಗ್ತಾ ಇರ್ತಾರೆ. ಹಾಗಾಗಿ ಜೇನುತುಪ್ಪದೊಟ್ಟಿಗೆ ಈ ಮಶ್ರೂಮ್ ಅದು ಕೂಡ ಸೇಲ್ ಆಗ್ತಾಯಿದೆ. ನಾನು ಮಾರುಕಟ್ಟೆ ದೊಡ್ಡ ಮಟ್ಟದಲ್ಲಿ ಮಾಡಲಿಲ್ಲ, ನಾನು ಸ್ವಲ್ಪ ಮಾಡಿ ಸ್ವಲ್ಪ ಅಲ್ಲಿ ಮಾರಾಟ ಮಾಡ್ತಾ ಇದ್ದೇನೆ. ಹಾಗಾಗಿ ಮಾರುಕಟ್ಟೆ ನನಗೆ ತೊಂದರೆ ಬಂದಿಲ್ಲ. ಜೇನು ಕೃಷಿ ಮತ್ತು ಅಣಬೆ ಕೃಷಿಯ ಬಗ್ಗೆ ಉತ್ಸಾಹ ಇರುವವರಿಗೆ ಅಥವಾ ಯುವಕರಿಗೆ ನೀವು ಆ ತರಬೇತಿ ನೀಡುವ ವ್ಯವಸ್ಥೆ ಏನಾದ್ರು ಮಾಡ್ಕೊಂಡಿದ್ದೀರಾ? ಹೌದು, ಬಂದವರಿಗೆ ಯಾವಾಗಲೂ ಸ್ವಾಗತ. ಬಂದವರಿಗೆ ಆದಷ್ಟು ಸಹಕಾರ ಕೊಡ್ತೇನೆ. ನನಗೆ ಈಗ ಸ್ವಲ್ಪ ಈಗ ಮನೆ ಒಂದು ಕಟ್ತಾ ಇದೆ, ಸ್ವಲ್ಪ ಈಗ ಸ್ವಲ್ಪ ಪ್ರಾಬ್ಲಮ್ ಇದೆ. ಇನ್ನೊಂದು 2 ಸಾಧಾರಣ ಫ್ರೀ ಆಗ್ತೇನೆ. ನಾನು 2 ನಂತರ ಬೇಕಾದ್ರೆ ಸಾಧಾರಣ ಹೆಲ್ಪ್ ಮಾಡ್ಬೋದು. ಇದರಲ್ಲಿ ಸ್ವಉದ್ಯೋಗವಾಗಿ ಕೈಗೊಳ್ಳೋದಕ್ಕೆ ಅವಕಾಶ ಉಂಟ? ಗ್ಯಾರಂಟಿ. ನಾನು 21 ಜೇನೇ ಮಾಡ್ತಾ ನಾನು ಬದುಕ್ತಾ ಇದ್ದೇನೆ. ಜೇನುತುಪ್ಪ, ಜೇನು ಕೃಷಿ ಬಿಟ್ಟು ಮತ್ತು ಬೇರೆ ಏನೂ ಇಲ್ಲ ನನ್ನದು. ಈಗ 2 ಒಂದು ಅಣಬೆ ಸ್ಟಾರ್ಟ್ ಮಾಡಿದ್ದೇನೆ. ಅಣಬೆ ಸಣ್ಣ ಮಟ್ಟದ, ಸುಮ್ಮನೆ ಹವ್ಯಾಸಕ್ಕಂತ ಸ್ಟಾರ್ಟ್ ಮಾಡಿದ್ದಾವೆ. ಈಗ ಅದನ್ನು ವ್ಯವಹಾರವಾಗಿ ಮಾಡ್ತಾ ಇದ್ದೇನೆ. ಜೇನು ಅಣಬೆ ಒಂದೊಂದನ್ನೇ ನೀವು ಅದನ್ನು ಮಾಡ್ಕೊಂಡು ಹೋದರೆ ಗ್ಯಾರಂಟಿ ಮಾಡ್ಬೋದು. ಮತ್ತು ಒಂದು ಸಲ ಫೇಲ್ ಆದರೂ ಕೂಡ ಯಾವುದೇ ಇದಂತಲ್ಲ ನಾನು ಹೇಳೋದು, ಯಾವುದೇ ವೃತ್ತಿನ ಒಂದು ಸಲ 2 ಫೇಲ್ ಆದರೆ ಅದನ್ನು ನಲ್ಲಿಗೆ ಬಿಡಬಾರ್ದು. ಈ ಜೇನು ಕೃಷಿಯು ಹಿಂದೆ ನಂಗೆ ತುಂಬ ಕಷ್ಟಪಟ್ಟಿದ್ದೇನೆ. ಅದು ತಾಯಶಾಕ್ ದುಡ್ಡು ಕಾಯಿಲೆ ಬಿಟ್ಟು ಬಿಡುವಾಗಲೇ ನಾನು ಬಂದು ಈ ಫೀಲ್ಡಿಗೆ ಸೇರಿಕೊಂಡವ. ಯಾಕಂದರೆ 99 ತಾಯಶಾಕ್ ಬ್ರೂಡು ಕಾಯಿಲೆ ಕಮ್ಮಿ ಆಗ್ತಾ ಇರುವಾಗಲೇ ನಾನು ಬಂದು ಸೇರಿಕೊಂಡವ. ಆವಾಗ ನಂಗೆ ಫಸ್ಟು ತುಂಬ ತೊಂದರೆ ಆಗಿದೆ. ಆ ತೊಂದರೆ ಅನುಭವಿಸ್ಕೊಂಡೇ ಅದನ್ನು ಸಾಧಾರಣ ಒಂದು ಹಂತಕ್ಕೆ ತಂದು ಇಲ್ಲಿಟ್ಟಿದ್ದೇನೆ. ಈಗ ಯಾರು ಪ್ರತಿಯೊಬ್ಬರು ಹೆಚ್ಚಿನವ್ರು ಏನು ಮಾಡ್ತಾರೆ, ಒಂದು ಸಲ ನೋಡ್ತಾರೆ ಅದನ್ನು ಫೇಲ್ ಆಯ್ತು ಬಿಟ್ಟುಬಿಡ್ತಾರೆ, ಅದನ್ನು ಮತ್ತೆ ಮುಂದುವರಿಸೋದಿಲ್ಲ ಅವರು. ಒಂದು ಹಿರಿಯರೊಂದು ಮಾತು ಹೇಳ್ತಾರೆ, ಕಳೆದದ್ದನ್ನು ಕಳೆದಲ್ಲೇ ಹುಡುಕು ಅಂತೇಳಿ. ಎಲ್ಲಿ ನಾವು ಎಲ್ಲಿ ಸೋತ್ವಿ ಅದನ್ನೇ ಹುಡುಕ್ತಾ ಹೋದರೆ ಗ್ಯಾರಂಟಿ ಸಕ್ಸಸ್. ಹಾಂ, ಭಾಳ ಸಂತೋಷ ಸುರೇಶ್ ಕರ್ಕೇರವರೇ. ಜೇನು ಕೃಷಿಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಕಳೆದ 20-21 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಿ, ಜೊತೆಗೆ ಈ ಅಣಬೆ ಕೃಷಿಯನ್ನು ಕೂಡ ಇತ್ತೀಚೆಗೆ ಮಾಡ್ತಾ ಇದ್ದೀರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಜೇನು ಕೃಷಿ ಮತ್ತು ಅಣಬೆ ಕೃಷಿ ಈ ಕುರಿತು ಬ್ರಹ್ಮಾವರದ ಸುರೇಶ್ ಕರ್ಕೇರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ.